ಆಗಿನ ಗಿಡ ಮೇಲೆ ಗುಬ್ಬಿ ತಗೊಂಡು ಮೂಗಿ ಸಿಗಾಕಿದ್ರು, ಮುತ್ತು ಮಾಡಿದ್ರು. ಆಗ ಅರಿಶಿನ ಭಂಡಾರ ಹಚ್ಚಿದ್ರು. ಆಗ ಬಿದಿರು ಕಟ್ಟಿಗೆ ಮುರಿದು ಉಗುರು ಕೂಟ ತೀರಿಸಿ ಜಗ ಪುಟ್ಟಿ ಮಾಡಿಬಿಟ್ರು. ಗಿಡ ಮೇಲೆ ಇನ್ನವರ ತಾವಾಗಿ ಆಗ ನಿಮ್ಮಣ್ಣ ಅರ್ದು ದೇವನ್ ತಪ್ಪಲ ಅರಿಶಿನ ಭಂಡಾರ ಇಟ್ಟು ಆ ಮಗಳು ಮಲಿಸಿ ಏನಂತ ಹೆಸರಿಟ್ಟು ಅಂತ ಬಾರನ್ನ ಗಿಡ ಕೆಳಗೆ ಉತ್ತಿ ಬಗಲಾಗ ಪುಟ್ಟಾಗ ಪಾರ್ವತಿ ಪರಮೇಶ್ವರು. ಆಗ ಮೈ ತೊಳ್ಕೊಂಡ್ರು ರಥದಲ್ಲಿ ಕುಂತ್ಕೊಂಡು ಅವ್ರ ಮಠಕ್ಕೆ ಮೂರಾಗ ಆಕಾಶಕ್ಕೆ ಹೋದ್ರು.